శ్రీమాన్ వేంకటనాథార్య కవితార్కిక కేసరి వేదాంతాచార్యవర్యో మే సన్నిధత్తాం సదా హృది. నిగమాంత మహాదేశికర దయాశతక స్తోత్రద అర్థానుసంధానదల్లి 61వ శ్లోక. అకూపారైరేకోదక సమయ వైతండికజవై అనిర్వాప్యాం క్షిప్రం క్షపయితుమవిద్యాక్షబడవాం కృపే త్వం తత్తాదృక్ ప్రథిమ వృష పృథ్వీధరపతి స్వరూపద్వైగుణ్యద్విగుణ నిజబిందు ప్రభవసి. కృపే దయాదేవియే, ఏకోదక సమయ, జలగలు ఏకీభూతవాగువంతః ప్రళయ సమయద వైతండిక జవైహి వితండవాదియ మాతుగళ వేగదంతః వేగవన్నుళ్ళ అకూపారైహి సప్త సముద్రగళిందలూ అనిర్వాప్యాం అళిసలు అసాధ్యవాద అవిద్యాఖ్య బడబాం అవిద్యే ఎన్నువంతః బడబాగ్నియన్ను తత్తాదృక్ అంతః అవాంగ్మనసగోచరవాద ప్రథిమ మహత్వవుళ్ళ వృష పృథ్వీధరపతి శ్రీనివాసన స్వరూప ద్వైగుణ్య ద్విగుణ నిజబిందు అవన దివ్యాత్మస్వరూపద ఎరడష్టర ఎరడరష్టు స్వరూపవుళ్ళ త్వం నీను క్షిప్రం శమయితుం ప్రభవసి. తక్షణవే అందరి జాగ్రత్తయాగి శాంతగొలిసలు సమర్థలాగిద్దీయే. రక్షాభరవు ಸಮರ್ಪಣೆ ಮಾಡಲ್ಪಟ್ಟಿತು. ಈಗ ನಿರ್ಭರನಾದ್ದರಿಂದ ಚೇತನನ್ನು ನಿರ್ಭಯನಾಗಿರಬಹುದು. ಆದ್ದರಿಂದ ಇಲ್ಲಿ ಕೃತಕೃತ್ಯನಾಗಿರುವುದು ತೋರಿಸಲ್ಪಡುತ್ತೆ. ಭಗವಂತನನ್ನು ಕಂಡರೆ ಎಲ್ಲರಿಗೂ ಭಯವೇ. ಶ್ರುತಿ ಅದನ್ನು ಸ್ಪಷ್ಟವಾಗಿ ತಿಳಿಸುತ್ತೆ. ಭೀಷಾಸ್ಮಾದ್ವಾತಃಪವತೆ ಭೀಷೋದೇತಿ ಸೂರ್ಯ. ಹಾಗೆಯೇ ಭಯ ಅದಗ್ನಿಸ್ತಪತಿ ಮಹದ್ಭಯಂ ವಜ್ರಮುದ್ಯತಂ ಎಂದು ಮುಂತಾಗಿ ಅನೇಕ ವಿಧವಾಗಿ ಎಲ್ಲರೂ ಹೇಗೆ ಭಗವಂತನಿಗೆ ಭಯಪಟ್ಟು ತಮ್ಮ ತಮ್ಮ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡುತ್ತಾರೆ ಅಂತ ಶ್ರುತಿ ಹೇಳುತ್ತೆ. ಆ ಭಯವನ್ನು ಹೋಗಲಾಡಿಸಲು ಈಗ ದಯೆಯ ಮಹತ್ವವನ್ನು ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಿಕನಲ್ಲಿ. ದಯೆಗೆ ಭಗವಂತನು ಪರಾಧೀನನು, ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದ್ದಾನೆ. ದಯೆಯು ಭಗವಂತನಿಗೆ ಅವನಿಗಿಂತ ಅತಿ ಬೃಹತ್ತಾದವಳು ಎಂದೆಲ್ಲ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಇದು ನಮ್ಮ ಭಯವನ್ನೆಲ್ಲ ಹೋಗಿಸುವುದಕ್ಕೆ ಪ್ರಯೋಜನವಾಗುತ್ತೆ. ಆ ದಯಾದೇವಿಯ ಸ್ವರೂಪವನ್ನು ನಾವು ತಿಳಿದುಕೊಂಡರೆ, ಆ ದಯಾದೇವಿಯನ್ನು ಆಶ್ರಯಿಸಿದರೆ ನಮಗೆ ಯಾವ ಭಯವೂ ಇಲ್ಲ ಅನ್ನುವುದು ಸ್ಪಷ್ಟವಾಗಿ ನಮಗೆ ತಿಳಿಯುತ್ತೆ. ಅಕೂಪಾರೈರೇಕೋದಕ ಸಮಯ ವೈತಂಡಿಕಜ ವೈಹಿ. ಏಕೋದಕ ಸಮಯ ಎಂದರೆ ಏಕಾರಣವದ ಕಾಲ, ಪ್ರಳಯ ಕಾಲ. ಆಗ ಸಮುದ್ರಗಳು ನಿರತಿಶಯವಾಗಿ ಪ್ರವೃದ್ಧವಾಗುತ್ತವೆ. ಆ ಪ್ರಳಯ ಕಾಲದಲ್ಲಿ ನೀರು ಪ್ರಚಂಡವಾದ ತಡೆಯಿಲ್ಲದ ವೇಗವನ್ನು ಹೊಂದಿರುತ್ತೆ. ವಿತಂಡಾವಾದವನ್ನು ಮಾಡುವವರು ವೈತಂಡಿಕರು. ಅವರಿಗೆ ಸ್ವಪಕ್ಷವೆಂಬುದೇ ಇಲ್ಲ, ಎಲ್ಲ ಪರಪಕ್ಷವೇ. ಅವುಗಳನ್ನು ಕಟುವಾದ ವಾಕುಗಳಿಂದ ನಿರಸನ ಮಾಡಲು ಪ್ರಯತ್ನ ಮಾಡ್ತಾ ಇರ್ತಾರೆ. ಅವರ ವಾಕಿನ ವೇಗ ಹೇಗಿರುತ್ತೆ ಅದೇ ರೀತಿಯಲ್ಲಿ ಈ ಪ್ರಳಯಕಾಲದ ಸಮುದ್ರದ ವೇಗ ಇರುತ್ತೆ ಅಂತ ಸ್ವಾಮಿ ಹೇಳ್ತಾರೆ ಇಲ್ಲಿ. ಅದು ಪ್ರಳಯಕಾಲದ ನೀರಿನಂತೆ ಅಂತೆ ಅವರ ವಾದ. ಅದಕ್ಕೂ ಸ್ವಪಕ್ಷವೋ ಪರಪಕ್ಷವೋ ಇಲ್ಲದೆ ಎಲ್ಲವನ್ನೂ ಮುಳುಗಿಸುತ್ತೆ ಈ ಪ್ರಳಯಕಾಲದ ನೀರು ಸಹ. ಅನಿರ್ವಾಪ್ಯಾಂ ಕ್ಷಿಪ್ರಂ ಕ್ಷಪಯಿತು ಅವಿದ್ಯಾಖ್ಯ ಬಡಬಾಂ. ಅವಿದ್ಯೆ ಎನ್ನುವಂತಹ ಬಡಬಾನಲವು ವಿಶ್ವವೇ ಪ್ರಳಯವಾದರೂ ನಾಶವಾಗುವುದಿಲ್ಲ. ಅವಿದ್ಯೆ ಎಂಬುದು ಇಲ್ಲಿ ಕರ್ಮವನ್ನು ತಿಳಿಸುತ್ತೆ. ಇದನ್ನು ವಿಷ್ಣು ಪುರಾಣದಲ್ಲಿ ಅವಿದ್ಯಾ ಕರ್ಮ ಸಂಜ್ಞಾನ್ಯ ತೃತೀಯ ಶಕ್ತಿ ದೃಶ್ಯತೆ ಅಂತ ಹೇಳಲಾಗಿದೆ. ಬ್ರಹ್ಮಸೂತ್ರವು ಸಹ ಕರ್ಮವು ಅನಾದಿ ಎಂಬುದನ್ನು ತಿಳಿಸುತ್ತೆ. ಬಡವಾನಲವು ಸಮುದ್ರದಲ್ಲಿಯೇ ಹುಟ್ಟಿ ಸಮುದ್ರವನ್ನೇ ಶೋಷಣೆ ಮಾಡಿಬಿಡುತ್ತೆ. ಹಾಗೆಯೇ ಜೀವರ ಕರ್ಮಗಳು ಅವರಲ್ಲೇ ಹುಟ್ಟಿ ಅವರನ್ನೇ ಪೀಡಿಸುತ್ತೆ. ಕರ್ಮರೂಪವಾದ ಈ ಬಡಬಾನಲವನ್ನ ದಯಾದೇವಿಯು ಕ್ಷಣ ಮಾತ್ರದಲ್ಲಿ ನಾಶಪಡಿಸ್ತಾಳೆ ಅಂತ ಸ್ತೋತ್ರ ಮಾಡ್ತಾರೆ. ಕೃಪೇ ತ್ವಂ ತತ್ತಾದೃಕ್ ಪ್ರಥಿಮ ವೃಷ ಪೃಥ್ವೀಧರಪತಿ ಸ್ವರೂಪ ದ್ವೈಗುಣ್ಯ ದ್ವಿಗುಣ ನಿಜ ಬಿಂದು ಪ್ರಭವಸಿ. ಪ್ರಕೃತಿ ಮಂಡಲವೆಲ್ಲ ಏಕೋದಯವಾಗುವುದು ಪ್ರಳಯದಲ್ಲಿ. ಆಗ ವೈತಂಡಿಕರ ವಾದಗಳಂತೆ ತಡೆಯಿಲ್ಲದ ವೇಗವನ್ನು ಹೊಂದಿರುತ್ತೆ. ಆದರೂ ಅವಿದ್ಯೆಯು ಹಾಗೆಯೇ ಇರುತ್ತೆ. ಕೇವಲ ವಿತಂಡಾವಾರದಿಂದ ತನ್ನದಾಗಲಿ ಇತರದಾಗಲಿ ಅವಿದ್ಯೆಯು ನಾಶವಾಗುವುದಿಲ್ಲವಲ್ಲ. ಬ್ರಹ್ಮವು ನಾಲ್ಕು ಪಾದಗಳನ್ನು ಉಳ್ಳುದು. ಶ್ರುತಿ ಅದನ್ನ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಅಂತ ಹೇಳುತ್ತೆ. ಅಲ್ಲದೆ ಉಭಯ ವಿಭೂತಿ ವಿಶಿಷ್ಟವಾದುದು ಸಹ ಆದುದು ಬ್ರಹ್ಮವು. ಅಂತಹ ಬ್ರಹ್ಮಕ್ಕಿಂತ ನಾಲ್ಕರಷ್ಟು ದೊಡ್ಡದಂತೆ ದಯಾಪ್ರವಾಹದ ಬಿಂದುಗಳು. ಆದ್ದರಿಂದಲೇ ದಯಾಪ್ರವಾಹಕ್ಕೆ ಬ್ರಹ್ಮನಿಗೆ ಹೋಲಿಸಿದರೆ ನಿರತಿಶಯ ಬೃಹತ್ವವು ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಪರಮಾತ್ಮನ ಸ್ವರೂಪಕ್ಕೆ ಹೋಲಿಸಿದರೆ ದಯೆಯ ಸ್ವರೂಪವು ಅದಕ್ಕಿಂತ ನಾಲ್ಕರಷ್ಟು ದೊಡ್ಡದಾದುದು ಎಂದು ಆಚಾರ್ಯರು ಇಲ್ಲಿ ವರ್ಣಿಸುತ್ತಾರೆ. ಅಪರಿಚ್ಛಿನ್ನವಾದ ಭಗವತ್ ಸ್ವರೂಪಕ್ಕಿಂತ ದಯೆ ಅಧಿಕವಾದುದು ಅಂತ ವರ್ಣಿಸಿರುವುದು ದಯೆ ಇಲ್ಲದೆ ಹೋದರೆ ಭಗವತ್ ಸ್ವರೂಪವೇ ಇಲ್ಲ ಅನ್ನೋದನ್ನು ಕೂಡ ಸೂಚಿಸುತ್ತೆ. ಹೀಗೆ ಅನಾದಿ ಕಾಲದಿಂದ ಅನುಸರಿಸಿ ಬರುತ್ತಿರುವಂತಹ ಈ ಅವಿದ್ಯೆ ಅನ್ನುವಂತಹ ಕರ್ಮವನ್ನ ಅಥವಾ ಅಜ್ಞಾನವನ್ನ ದಯಾದೇವಿ ಪೂರ್ಣವಾಗಿ ನಾಶಪಡಿಸಲು ಸಮರ್ಥಳಾಗಿದ್ದಾಳೆ ಅಂತ ಬಹಳ ಆಶ್ಚರ್ಯವಾಗಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಿಕನಲ್ಲಿ. ಇದರ ಅರ್ಥ ಪ್ರಪತ್ತಿ ಮಾಡಿದವನ ಪಾಪಗಳೆಲ್ಲ ಪರಿಹಾರವಾಗುತ್ತೆ ಅನ್ನುವುದೇ ಆಗಿದೆ. ಅಕೂಪಾರೈರೇ ಕೋದಕ ಸಮಯ ವೈತಂಡಿಕ ಜವೈಹಿ ಅನಿರ್ವಾಪ್ಯಾಂ ಕ್ಷಿಪ್ರಂ ಕ್ಷಪಯಿತುಮ ವಿದ್ಯಾಖ್ಯ ಬಡಬಾಂ ಕೃಪೇ ತ್ವಂ ತತ್ತಾದೃಕ್ ಪ್ರತಿಮ ವೃಷ ಪೃಥ್ವೀಧರಪತಿ ಸ್ವರೂಪ ದ್ವೈಗುಣ್ಯ ದ್ವಿಗುಣ ನಿಜ ಬಿಂದು ಪ್ರಭವಸಿ. ಮುಂದಿನದು 62ನೆಯ ಶ್ಲೋಕ. ವಿವಿತ್ಸಾವೇತಾಳಿ ವಿಗಮ ಪರಿಶುದ್ಧೇಪಿ ಹೃದಯೇ ಪಟು ಪ್ರತ್ಯಾಹಾರ ಪ್ರಭೃತಿ ಪುಟಪಾಕ ಪ್ರಚಕಿತಾಃ ನಮಂತಸ್ವಾಂ ನಾರಾಯಣ ಶಿಖರಿ ಕೂಟಸ್ಥಕರುಣೇ ನಿರುದ್ಧತ್ವದ್ರೋಹಾಃ ನೃಪತಿ ಸುತ ನೀತಿಂ ನ ಜಹತಿ. ನಾರಾಯಣ ಶಿಖರಿ ಕೂಟಸ್ಥ ಕರುಣೇ, ನಾರಾಯಣಾದ್ರಿಯಲ್ಲಿ ಸ್ಥಿರವಾಗಿ ನೆಲೆಸಿರುವಂತಹ ಶ್ರೀನಿವಾಸನ ದಯೆಯೇ. ಹೃದಯೇ ಮನಸ್ಸು ವಿವಿತ್ಸಾ ವೇತಾಳಿ, ಧನವೇ ಮೊದಲಾದವುಗಳ ಇಚ್ಛೆ ಎಂಬ ಭೇತಾಳದ ವಿಗಮ ಪರಿಶುದ್ಧೇಪಿ, ಅದರ ನಿರ್ಗಮನದಿಂದ ಶುದ್ಧವಾಗಿದ್ದರೂ ಸಹ ಪಟು ಪ್ರತ್ಯಾಹಾರ ದುರ್ಜಯವಾದ ಇಂದ್ರಿಯ ನಿವರ್ತನವೇ ಮೊದಲಾದ ಪುಟಪಾಕ ಪ್ರಚಕಿತಾಹ ಅಂತರ್ಜ್ವಾಲಗಳಿಂದ ಹೆದರಿದವನಾಗಿ ತ್ವಾಂ ನಮಂತಹ ನಿನ್ನಲ್ಲಿ ಶರಣಾಗತಿ ಮಾಡಿದವರಾಗಿ ನಿರುದ್ಧ ತ್ವದ್ರೋಹಾಹ ನಿನ್ನಲ್ಲಿ ದ್ರೋಹವನ್ನು ಬಿಟ್ಟವರಾಗಿ ನೃಪತಿ ಸುತ ನೀತಿಂ ರಾಜಕುಮಾರನ ನ್ಯಾಯವನ್ನ ನ ಜಹತಿ ಬಿಡುವುದಿಲ್ಲ. ಸಕಲ ದುರಿತಗಳನ್ನು ನಾಶ ಮಾಡುವ ಸಾಮರ್ಥ್ಯವನ್ನುಳ್ಳ ದಯಾದೇವಿಯಲ್ಲಿ ಶರಣಾಗತಿಯನ್ನು ಮಾಡಿ ಮುಂದಿನ ಕಾಲದಲ್ಲಿ ನಿರ್ಭಯರೂ ಆಗಿ ಕಳೆಯುವರೆಂದು ಇಲ್ಲಿ ತಿಳಿಸುತ್ತಾರೆ. ಹಿಂದಿನ ಶ್ಲೋಕದಲ್ಲಿ ಅವಿದ್ಯೆಯನ್ನು ಪೂರ್ಣವಾಗಿ ದಯಾದೇವಿ ಶರಣಾಗತರಿಗೆ ಅವರ ಅವಿದ್ಯೆಯನ್ನು ಪೂರ್ಣವಾಗಿ ನಾಶಪಡಿಸುತ್ತಾಳೆ ಅಂತ ಹೇಳಿದರು. ಅದರಿಂದ ಅವರು ನಿರ್ಭರರೂ ನಿರ್ಭಯರೂ ಆಗಿರ್ತಾರೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ ಸ್ವಾಮಿ. ವಿವಿತ್ಸಾ ವೇತಾಲಿ ವಿಗಮ ಪರಿಶುದ್ಧೇಪಿ ಹೃದಯೇ. ಈ ಶ್ಲೋಕವು ಸಂಕಲ್ಪ ಸೂರ್ಯೋದಯದ ಶ್ಲೋಕವನ್ನು ನಮಗೆ ನೆನಪಿಗೆ ತರುತ್ತೆ. ಕಾಮಾತಂಕ ಮತೀತ್ಯ ಕೋಪದಹನಂ ನಿರ್ವಾಪ್ಯ ವಿತ್ತಸ್ಪೃಹ ವೇತಾಲೀಂ ವ್ಯವಧೂಯ ಅಂತ ಹೇಳಿಬಿಟ್ಟು ಅಲ್ಲಿ ಸ್ತೋತ್ರ ಮಾಡ್ತಾರೆ. ಹಿಂದಿನ ಶ್ಲೋಕದಲ್ಲಿ ಅವಿದ್ಯೆಯ ದಹನವನ್ನು ಹೇಳಿ ಈಗ ಧನವೇ ಮೊದಲಾದ ಕಾಮ್ಯಗಳಲ್ಲಿನ ಆಸೆ ಎಂಬ ವಿವಿತ್ಸಾ ವೇತಾಲಿಯ ನಿರಸನವು ಹೇಳಲ್ಪಡುತ್ತೆ. ಇಲ್ಲಿ ಪಟು ಪ್ರತ್ಯಾಹಾರ ಪ್ರಭೃತಿ ಪುಟ ಪಾಕ ಪ್ರಚಕಿತಾಹ. ಪಟು ಪ್ರತ್ಯಾಹಾರ ಅಂದರೆ ತೀವ್ರವಾದ ಪ್ರತ್ಯಾಹಾರ ಧಾರಣ ಮೊದಲಾದವನ್ನುಳ್ಳ ಉಗ್ರವಾದ ತಪಸ್ಸಿಗೆ ಹೆದರಿದವರು ಎಂದರೆ ಉಗ್ರವಾದ ತಪಸ್ಸಿನ ರೂಪವಾದ ಭಕ್ತಿಯೋಗವನ್ನು ಅನುಷ್ಠಾನ ಮಾಡಲು ಅಶಕ್ತರಾದವರು. ಭಕ್ತಿಯೋಗದಲ್ಲಿ ಶಕ್ತಿ ಇಲ್ಲದವರು ದಯಾದೇವಿಯಲ್ಲಿ ಪ್ರಪತ್ತಿಯನ್ನು ತಾನೇ ಮಾಡಬೇಕು. ಅಷ್ಟೇ ಅಲ್ಲದೆ ಇಲ್ಲಿ ವಿವಿತ್ಸಾ ವೇತಾಲಿ ಎಂಬುದರಿಂದ ಭಕ್ತಿಯೋಗವನ್ನು ಅನುಷ್ಠಾನ ಮಾಡಲು ಸಮರ್ಥರಾದವರೂ ಸಹ ಆ ಕಷ್ಟವಾದ ಉಪಾಸನೆಯನ್ನ ಬಿಟ್ಟು ಪ್ರಪತ್ತಿಯನ್ನೇ ಆಶ್ರಯಿಸುವುದು ಮೇಲು ಅಂತನೂ ಸೂಚನೆ ಮಾಡಿದ್ದಾರೆ ಸ್ವಾಮಿ. ಪರತಂತ್ರರಿಗೆ ಪ್ರಪತ್ತಿಯು ಬಹಳ ಉಚಿತವಾದುದೇ ಆಗಿದೆಯಲ್ಲ. ಇಲ್ಲಿ ಪುಟ ಪಾಕ ಪ್ರಚಕಿತಾಹ ಎಂಬುದರಿಂದ ಹೇಗೆ ಅಂತರ್ಮುಖವಾದ ಜ್ವಾಲೆಯು ಹೊರಗೆ ಕಾಣಿಸದಿದ್ದರೂ ಸಹ ಅಧಿಕವಾಗಿ ದಾಹಕವಾಗಿ ಭಯಂಕರವಾಗುವುದೋ ಹಾಗೆ ಉಪಾಯಾಂತರಗಳು ಅತ್ಯಂತ ಭಯಾವಹವಾದವು ಎಂಬುದು ಸಹ ಸೂಚಿತವಾಗಿದೆ. ಅಂತಹವರು ನಮಂತಸ್ವಾಂ ನಾರಾಯಣ ಶಿಖರಿ ಕೂಟಸ್ಥ ಕರುಣೆ, ನಾರಾಯಣ ಶಬ್ದವು ಪಿತೃತ್ವವೇ ಮೊದಲಾದ ಸಂಬಂಧವನ್ನು ಸೂಚಿಸುತ್ತೆ. ಇಲ್ಲಿ ದಯೆಯೇ ಗಟ್ಟಿಯಾಗಿ ನಾರಾಯಣ ಗಿರಿಯಾಗಿರುವುದು, ಆದ್ದರಿಂದ ದಯೆಗೂ ನಾರಾಯಣತ್ವವು ಸಿದ್ಧಿಸುತ್ತೆ ಅಂತಲೂ ಇಲ್ಲಿ ಹೇಳಬಹುದು. ಮತ್ತು ಪ್ರಪತ್ತಿ ಮಂತ್ರದ ಅದರಲ್ಲಿರುವಂತಹ ನಾರಾಯಣ ಶಬ್ದವನ್ನು ಇದು ಸೂಚಿಸುತ್ತೆ. ಕೂಟಸ್ಥ ಎಂಬುದು ಅಲ್ಲಿ ಅದರ ನಿರ್ವಿಕಾರತ್ವವನ್ನು ತಿಳಿಸುತ್ತೆ. ಹಾಗೆ ನಿರ್ವಿಕಾರನಾದ ಕೂಟಸ್ಥನಾಗಿದ್ದರೂ ಭಗವಂತನು ದಯೆಯಿಂದ ತಕ್ಷಣವೇ ಕರಗಿ ಹೋಗುವನಂತೆ. ಇಲ್ಲಿ ನಮಂತಹ ಎಂಬುದು ಶರಣಾಗತಿಯನ್ನೇ ತಿಳಿಸುತ್ತೆ. ನಿರುದ್ಧತ್ವ ದ್ರೋಹ, ಭಕ್ತಿಯೋಗದಲ್ಲಿ ಮನಸ್ಸನ್ನು ತಡೆಹಿಡಿಯಬೇಕು. ಯೋಗ ಚಿತ್ತವೃತ್ತಿ ನಿರೋಧ ಅಂತ ಪತಂಜಲಿಗಳು ಸೂತ್ರದಲ್ಲಿ ಹೇಳಿದರು. ಪ್ರಪನ್ನರಿಗೆ ಅದು ಇಲ್ಲದಿದ್ದರೂ ಭಗವಂತನಲ್ಲಿ ಪ್ರಾತಿಕೂಲ್ಯವನ್ನು ಬಿಡುವಂತಹ ಸಂಕಲ್ಪ ಅವರು ಮಾಡಬೇಕು. ಮತ್ತು ಪ್ರಪನ್ನರು ಶಾಸ್ತ್ರದ ನಿಯಮಗಳನ್ನು ಬದುಕಿರುವವರೆಗೂ ತಪ್ಪದೇ ಪಾಲಿಸುವವರು ಎಂಬುದು ಸಹ ಇಲ್ಲಿ ಸೂಚಿತವಾಗಿದೆ. ನಿರುದ್ಧ ತ್ವದ್ರೋಹ ಅಂತ ಹೇಳೋದ್ರಿಂದ ಪ್ರಾತಿಕೂಲ್ಯ ವರ್ಜನ ಅನ್ನುವಂತಹದನ್ನು ತಿಳಿಸ್ತಾರೆ. ಮತ್ತು ಶಾಸ್ತ್ರ ನಿಯಮವನ್ನು ಪಾಲಿಸುವುದು ಸಹ ಇಲ್ಲಿ ಅದು ಕೂಡ ಅದರಲ್ಲಿಯೇ ಸೂಚಿತವಾಗಿದೆ. ಅವರು ನೃಪತಿ ಸುತ ನೀತಿಂ ನಜಹತಿ, ಹಾಗೇನಾದರೂ ಅಪರಾಧಗಳು ಸಂಭವಿಸಿದರೂ ಶಾಸ್ತ್ರಗಳು ಹೇಳುತ್ತೆ ಲಘುರ್ದಂಡ ಪ್ರಪನ್ನಸ್ಯ ರಾಜಪುತ್ರ ಅಪರಾಧವತ್ ಅಂತ ಹೇಳಿಬಿಟ್ಟು, ಒಬ್ಬ ರಾಜಪುತ್ರನು ಅಪರಾಧ ಮಾಡಿದರೆ ಮಹಾರಾಜನು ಅವನಿಗೆ ತೀವ್ರವಾದ ದಂಡನೆಯನ್ನು ಕೊಡೋದಿಲ್ಲ, ಲಘುವಾದ ದಂಡನೆಯನ್ನು ಕೊಟ್ಟು ಮುಗಿಸಿಬಿಡ್ತಾನೆ. ಯಾಕೆಂದರೆ ಅವನಿಗೆ ಬಹಳ ಬೇಕಾದವನು. ಹಾಗೆಯೇ ಪ್ರಪನ್ನನು ಸಹ ಭಗವಂತನಿಗೆ, ಅದರಲ್ಲಿಯೂ ದಯಾದೇವಿಯಲ್ಲಿ ಶರಣಾಗತರಾದರಂತಹ ಪ್ರಪನ್ನರು ಭಗವಂತನಿಗೆ ತನ್ನ ಕೋಟಿಯಲ್ಲೇ ಅವರು ಸೇರಿದ್ದರಿಂದ ಬಹಳ ಅವರಿಗೆ ಅವನಿಗೆ ಹತ್ತಿರದವರಾಗಿರೋದ್ರಿಂದ ಅವರಿಗೆ ಅಪರಾಧಗಳು ಸಂಭವಿಸಿದರೂ ಬುದ್ಧಿಪೂರ್ವಕವಾಗಿ ಅಪರಾಧಗಳು ಸಂಭವಿಸಬಹುದು, ಹಾಗೆ ಬಂದರೂ ಸಹ ಲಘುವಾದ ದಂಡನೆಯನ್ನು ಕೊಟ್ಟು ಅವರನ್ನು ಶುದ್ಧಿ ಮಾಡಿ ಭಗವಂತನು ಸ್ವೀಕಾರ ಮಾಡ್ತಾನೆ. ಅದು ರಾಜಪುತ್ರ ನ್ಯಾಯ ಅಂತ ಹೇಳುವ ಹಾಗೆ ಲಘುರ್ದಂಡ ಪ್ರಪನ್ನಸ್ಯ ರಾಜಪುತ್ರಾಪರಾಧವತ್ ಅನ್ನುವಂತಹ ರಾಜಕುಮಾರ ನ್ಯಾಯದಂತೆ ಲಘುವಾದ ದಂಡ ಅಂತ ಹೇಳಲ್ಪಟ್ಟಿದೆ. ಅದನ್ನು ಇಲ್ಲಿ ನೃಪತಿಸುತ ನೀತಿ ಅಂತ ಸ್ವಾಮಿ ಹೇಳ್ತಾರೆ. ಇದು ದಯೆಯು ಚೇತನರಿಗೆ ಮಾಡುವಂತಹ ಬಹುದೊಡ್ಡ ಉಪಕಾರವಾಗಿದೆ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ. ವಿವಿತ್ಸಾವೇತಾಳಿ ವಿಗಮ ಪರಿಶುದ್ಧೇ ಹೃದಯೇ ಪಟು ಪ್ರತ್ಯಾಹಾರ ಪ್ರಭೃತಿ ಪುಟಪಾಕ ಪ್ರಚಕಿತಾಃ ನಮಂತಸ್ವಾಂ ನಾರಾಯಣ ಶಿಖರಿ ಕೂಟಸ್ಥ ಕರುಣೇ ನಿರುದ್ಧತ್ವದ್ರೋಹಾಃ ನೃಪತಿಸುತ ನೀತಿಂ ನಜಹತಿ. ಇನ್ನು ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಸಂಧಾನ ಮಾಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ, ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ.